ತುಮಕೂರು ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಹಿರಿಯ ಸಾಹಿತಿ ಹಂಪನಾ ಸೇರಿದಂತೆ ಹಲವರಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ಗೌರವ ಡಾಕ್ಟರೇಟ್ ಪ್ರದಾನ. ಅನ್ನಭಾಗ್ಯ ಪಡಿತರ ಸಾಗಾಟ, ಲಾರಿ ಮಾಲೀಕರಿಗೆ ಬಾಕಿ ಹಣ ಬಿಡುಗಡೆ ಮಾಡಿದ ಸರ್ಕಾರ. ಕಂದಾಯ ಇಲಾಖೆಯ ಸಮಗ್ರ ದಾಖಲಾತಿ, ಡಿಜಿಟಲೀಕರಣದಿಂದ ಜನಸಾಮಾನ್ಯರಿಗೆ ಅನುಕೂಲ, ಸಚಿವ ಶರಣಬಸಪ್ಪ ದರ್ಶನಾಪುರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಹಲೋ ಕೃಷಿರಂಗ ಕೇಳುಗರೆ, ಜುಲೈ 9ರಂದು ಸಾಯಂಕಾಲ 6:50ರ ಹಲವು ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರ ಕಾರ್ಯಕ್ರಮದ ವಿಷಯ ಜಾನುವಾರುಗಳಲ್ಲಿ ಲಸಿಕಾ ಕಾರ್ಯಕ್ರಮ. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಲಿದ್ದಾರೆ ಬೆಂಗಳೂರಿನ ಪಶುಸಂಗೋಪನಾ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಪಾಳೆಗಾರ್ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237740 2237740488. ಕೇಳಿ, ಜುಲೈ 9ರಂದು ಸಾಯಂಕಾಲ 6:50ರ ರಾಜ್ಯವ್ಯಾಪಿ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೇಳಿ ಕೃಷಿರಂಗ. ಎಲ್ಲ ರೈತ ಬಾಂಧವರಿಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಕೃಷಿಯಲ್ಲಿ ಗುಣಮಟ್ಟದ ಬೀಜದ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ಸಿದ್ದರಾಜು ಅವರೊಡನೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿಯಲ್ಲಿ ಗುಣಮಟ್ಟದ ಬೀಜದ ಪ್ರಾಮುಖ್ಯತೆ ಈ ಕುರಿತು ಮಾಹಿತಿ ಮಾಡಿಕೊಡ್ಲಿಕ್ಕಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ತಂತ್ರಜ್ಞಾನ ವಿಭಾಗದ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಆರ್ ಸಿದ್ದರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸಿದ್ದರಾಜ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ನಮ್ಮ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ, ತಮಗೂ ಕೂಡ ನನ್ನ ನಮಸ್ಕಾರಗಳು. ಪ್ರಸ್ತುತ ನಮ್ಮ ರೈತ ಬಾಂಧವರಿಗೆ ಗುಣಮಟ್ಟದ ಬೀಜದ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು ಡಾಕ್ಟರ್ ಸಿದ್ದರಾಜ್ ಅವರೇ. ಆಗಲಿ, ಮಾಡಿಕೊಡೋಣ. ಈಗ ಕೃಷಿಯಲ್ಲಿ ಗುಣಮಟ್ಟದ ಬೀಜದ ಪ್ರಾಮುಖ್ಯತೆಗಳ ಬಗ್ಗೆ ನಾವೀಗ ಚರ್ಚೆ ಮಾಡಬೇಕು ಅನ್ಕೊಂಡಿದ್ದೀವಿ. ನಿಮ್ಗೆ ಗೊತ್ತೇ ಇದೆ, ಪುರಾತನ ಕಾಲದಿಂದಲೂ ಉತ್ತಮ ಬೀಜ ಸಮೃದ್ಧಿ ಬೆಳೆಗೆ ಆಧಾರ ಅನ್ನೋದು ನಮ್ಮೆಲ್ಲ ರೈತ ಬಾಂಧವರಿಗೆ ತಿಳಿದಂಥ ವಿಚಾರವೇ ಆಗಿದೆ. ಹೀಗಾಗಿ ಬೀಜದಂತೆ ಬೆಳೆ ಎಂಬ ನಾಣ್ಣುಡಿಯು ಬಹಳ ಚಾಲ್ತಿಯಲ್ಲಿದೆ. ನಮ್ಮೆಲ್ಲರಿಗೆ ತಿಳಿದಿರುವಂತೆ ಅನಾದಿ ಕಾಲದಿಂದಲೂ ಬೀಜದ ಮಹತ್ವ ಎಲ್ಲರಿಗೂ ತಿಳಿದ ವಿಷಯವಾಗಿದೆ. ಹೀಗೆ ಬೀಜ ಮತ್ತು ಕಾಳು ಇವೆರಡನ್ನು ಪ್ರತ್ಯೇಕ ಎಂಬ ಅರಿವಿಗೆ ಪುಷ್ಟಿ ಕೊಟ್ಟು ಬೀಜವನ್ನು ಪ್ರತ್ಯೇಕವಾಗಿ ಉತ್ಪಾದಿಸಿ ವಿಶೇಷ ರೀತಿಯಲ್ಲಿ ಶೇಖರಿಸಿ ಸಾಮಾನ್ಯ ಕಾಳಿಗಿಂತ ಹೆಚ್ಚು ಬೆಲೆಗೆ ಮಾರಾಟ ಮಾಡುವುದು ಸಹ ಅಷ್ಟೇ ಪ್ರಾಚೀನವಾದ ಆಗಿದೆ. ಈಗ ಕೃಷಿ ಉತ್ಪಾದನೆಯಲ್ಲಿ ಲಾಭದಾಯಕ ಇಳುವರಿಗೆ ಬೀಜ ಒಂದು ಪ್ರಮುಖ ಸಂಪನ್ಮೂಲವಾಗಿದೆ. ಈಗ ಉತ್ತಮ ಬೀಜವು ಆಧುನಿಕ ಕೃಷಿ ಯಶಸ್ಸನ್ನು ಬಹುಮಟ್ಟಿಗೆ ನಿರ್ಧರಿಸುವುದರ ಜೊತೆಗೆ ಎಲ್ಲ ಕೃಷಿ ಸಾಮಗ್ರಿಗಳಿಗಿಂತ ಅತಿ ಕಡಿಮೆ ಬೆಲೆ ಉಳ್ಳದ್ದಾಗಿದೆ. ಮುಖ್ಯವಾಗಿ ಕೃಷಿ ಉತ್ಪನ್ನಗಳು ಹೆಚ್ಚಬೇಕಾದರೆ ಸಕಾಲದಲ್ಲಿ ರೈತರಿಗೆ ಶಕ್ತಿಯುತ ಗುಣಮಟ್ಟದ ಬೀಜ ಸಕಾಲದಲ್ಲಿ ನಾವು ದೊರೀಬೇಕಾಗಿದೆ. ಈಗ ಸುಬೀಜಂ ಸುಕ್ಷೇತ್ರೇ ಜಯತೆ ಸಂಪದ್ಯತೆ ಎಂಬ ಘೋಷವಾಣಿ ಇರುವಂತೆ ರೈತರು ಬಿತ್ತನೆಗೆ ಬಳಸುವ ಸದೃಢ ಬೀಜ ಕೃಷಿ ಅಡಿಯಲ್ಲಿ ಪ್ರಮುಖವಾದ ಪರಿಕರವಾಗಿದೆ. ಈ ಪರಿಸರದ ಅಮೂಲ್ಯವಾದ ಸಂಪನ್ಮೂಲಗಳಾದ ಮಣ್ಣು, ನೀರು, ಗಾಳಿ, ಬೆಳಕು ಮತ್ತು ಇತರ ಪೋಷಕಗಳನ್ನು ಬಳಸಿ ಬೆಳೆಯುವ ರೈತರಿಗೆ ಬೀಜವು ಲಾಭದಾಯಕ ಇಳುವರಿಯನ್ನು ನಿರ್ಧರಿಸುತ್ತದೆ. ಈ ಉತ್ತಮ ಬೀಜವು ನಿರ್ದಿಷ್ಟ ತಳಿಯ ಗರಿಷ್ಠ ಅನುವಂಶಿಕ ಗುಣಲಕ್ಷಣಗಳನ್ನ ಹೊಂದಿರಬೇಕಾಗುತ್ತೆ. ಎಷ್ಟಪ್ಪ ಅಂದರೆ 98%ಕ್ಕಿಂತ ಜಾಸ್ತಿ ಒಂದು ತಳಿ ಶುದ್ಧತೆಯನ್ನು ಹೊಂದಿರಬೇಕು. ಆಮೇಲೆ ಉತ್ತಮ ಬೀಜವು ಬೌದ್ಧಿಕವಾಗಿ ಸಹ ಶುದ್ಧವಾಗಿರಬೇಕು. ಎಷ್ಟು ಶುದ್ಧವಾಗಿರಬೇಕು? ನಾವು 1 ಕೆಜಿ ಬೀಜ ಇದ್ದರೆ 98%ಗಿಂತ ಜಾಸ್ತಿ ಅದು ಬೌದ್ಧಿಕವಾಗಿ ಶುದ್ಧವಾಗಿರಬೇಕು. ಇದ್ರ ಜೊತೆಗೆ ಬೀಜದ ಶಾರೀರಿಕ ಗುಣಲಕ್ಷಣಗಳು 80%ಕ್ಕಿಂತ ಜಾಸ್ತಿ ಏಕದಳ ಧಾನ್ಯದಲ್ಲಾದರೆ ಶೇಕಡ 80 ಅಂತೀವಿ, ದ್ವಿದಳ ಧಾನ್ಯದಲ್ಲಾದರೆ ಶೇಕಡ 75ಕ್ಕಿಂತ ಹೆಚ್ಚು, ಎಣ್ಣೆಕಾಳುಗಳ ಬೆಳೆಗಳಾದರೆ ಶೇಕಡ 70ಕ್ಕಿಂತ ಹೆಚ್ಚು ಮೊಳಕೆ ಪ್ರಮಾಣ ಒಡೆಯತಕ್ಕಂಥ ಶಕ್ತಿ ಇರಬೇಕು. ಇಂಥ ಬೀಜ ಸಾಮಗ್ರಿಗಳನ್ನು ಕಟಾವು ನಂತರ ಕೈಗೊಳ್ಳುವ ಕಾರ್ಯಗಳಲ್ಲಿ ಅನುಪಯುಕ್ತ ವಸ್ತುಗಳಿಂದ ಬೇರ್ಪಡಿಸಿ ಚೆನ್ನಾಗಿ ಒಣಗಿಸಿ ನಂತರ ಬೀಜ ಸಂಸ್ಕರಣೆ ಮಾಡಿ ಬೀಜದ ಮೊಳಕೆ ಪರೀಕ್ಷೆ ಮಾಡಿ ತದನಂತರ ಸೂಕ್ತವಾದ ರಾಸಾಯನಿಕಗಳಿಂದ ಬೀಜೋಪಚಾರ ಮಾಡಿ ದೀರ್ಘಕಾಲ ಅವಧಿವರೆಗೂ ಕೀಟ ಮತ್ತು ರೋಗಗಳಿಂದ ಅದನ್ನು ಸಂರಕ್ಷಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ರೈತರು ಏನ್ ಮಾಡ್ಬೇಕಪ್ಪ ಅಂದ್ರೆ, ಬೀಜ ಕೊಳ್ಬೇಕಾದ್ರೆ ಅವರು ಕೆಲವು ವಿಚಾರನ ಖಾತ್ರಿಪಡಿಸ್ಕೋಬೇಕು. ಅವು ಯಾವ್ಯಾವ ವಿಚಾರ ಅವ್ರು ಖಾತ್ರಿಪಡಿಸಬೇಕು? ಬೀಜ ಕೊಳ್ಳುವಾಗ ರೈತರು ಕೆಲವು ವಿಷಯಗಳನ್ನು ಖಾತ್ರಿ ಮಾಡಿಕೊಂಡು ನಂತರ ಆ ಬೀಜವನ್ನು ಖರೀದಿಸುವುದು ಬಹಳ ಸೂಕ್ತ. ಯಾವ್ಯಾವ ವಿಚಾರಗಳನ್ನ ಅವರು ಖಾತ್ರಿಪಡಿಸಬೇಕು, ರೈತರು ಕೊಳ್ಳೋಕ್ಕೂ ಮುಂದೆ ಯಾವ್ಯಾವ ವಿಚಾರ ಖಾತ್ರಿಪಡಿಸ್ಕೊಳ್ಬೇಕಾಗುತ್ತೆ? ಮೊದಲನೇದಾಗಿ ಅವ್ರು ಏನು ಮಾಡಬೇಕು ಅಂದರೆ, ಅವ್ರು ಕೊಳ್ಳೋಕ್ಕೂ ಮೊದಲೇ ಅವ್ರು ಯಾವ ತಳಿ ಅವರು ಖರೀದಿ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಆ ತಳಿಯ ಅಥವಾ ಸಂಕರ್ಣ ತಳಿ ಅಂದರೆ ಹೈಬ್ರಿಡ ಅಥವಾ ತಳಿನೋ ಅನ್ನೋದ್ರ ಬಗ್ಗೆ ಅವರು ಮೊದಲನೇದಾಗಿ ಖಾತ್ರಿಪಡಿಸ್ಕೋಬೇಕು. ಎರಡನೇದಾಗಿ ಅದು ಶಿಫಾರಸು ಮಾಡಿರುವ ರಾಜ್ಯ, ಈಗ ಯಾವುದೋ ಒಂದು ತಳಿ ಬರುತ್ತೆ, ಆ ತಳಿ ನಮ್ಮ ರಾಜ್ಯಕ್ಕೆ ಶಿಫಾರಸು ಮಾಡಿದೆಯೋ ಮಾಡಿಲ್ಲೋ ಅನ್ನೋದ್ರ ಬಗ್ಗೆ ರೈತರು ಖಾತ್ರಿಪಡಿಸ್ಕೋಬೇಕು. ಅಥವಾ ಯಾವ ಒಂದು ಮಣ್ಣಿಗೆ ಅದು ಹೌದು ಮಾಡಿರ್ತಾರೆ, ಅದು ಯಾವ ರಾಜ್ಯದಲ್ಲಿ ಶಿಫಾರಸು ಮಾಡಿದ್ದಾರೆ, ಯಾವ ಸೀಸನಲ್ಲಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ನಾವು ಖಾತ್ರಿಪಡಿಸ್ಕೋಬೇಕು. ಈಗ ಶಿಫಾರಸು ಮಾಡಿರುವ ರಾಜ್ಯಗಳ ಹೆಸರು ಆ ಲೇಬಲ್ ಮೇಲೆ ಬರೆದಿರ್ತಾರೆ, ಲೇಬಲ್ ಹಾಕಿರ್ತಾರಲ್ಲ, ಆ ಲೇಬಲ್ ಮೇಲೆ ಶಿಫಾರಸು ಮಾಡಿದ ರಾಜ್ಯಗಳ ಹೆಸರುಗಳನ್ನ ಬರೆದಿರ್ತಾರೆ. ಇದು ನಮ್ಮ ರಾಜ್ಯಕ್ಕೆ ಸೂಕ್ತವಾದ ತಳಿಯೋ ಅಲ್ವೋ ಅನ್ನೋದ್ರ ಬಗ್ಗೆ ನೀವು ಮೊದಲನೇದಾಗಿ ಖಾತ್ರಿಪಡಿಸ್ಕೋಬೇಕು. ಖಾತ್ರಿಪಡಿಸ್ಕೊಂಡು ನಮ್ಮ ರಾಜ್ಯಕ್ಕೆ ಸೂಕ್ತವಾದ ತಳಿ ಅಂದಮೇಲೆ ಮಾತ್ರ ಅದನ್ನು ನೀವು ಖರೀದಿ ಮಾಡಬೇಕಾಗತ್ತೆ. ಅದು ನಮ್ಮ ರಾಜ್ಯಕ್ಕೆ ಸೂಕ್ತ ಅಲ್ಲ ಅಂದರೆ ಖರೀದಿ ಮಾಡೋದ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಶಿಫಾರಸು ಮಾಡಿದ ಬಿತ್ತನೆ ಕಾಲದಲ್ಲೇ ನಾವು ಆ ಒಂದು ತಳಿಯನ್ನು ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಯಾವುದೇ ಬೆಳೆಯನ್ನು ಬಿತ್ತನೆ ಮಾಡಬೇಕಾದ್ರೆ ಶಿಫಾರಸು ಮಾಡಿದ ಕಾಲದಲ್ಲಿ ಬಿತ್ತನೆ ಮಾಡುವುದರಿಂದ ಉತ್ತಮ ಬೆಳೆಯನ್ನು ನಾವು ನಿರೀಕ್ಷಿಸಬಹುದು. ಇಲ್ಲವಾದ್ರೆ ಏನಾಗುತ್ತೆ, ಬೇರೆ ಕಾಲದಲ್ಲಿ ಅಂದರೆ ಶಿಫಾರಸು ಮಾಡದೇ ಇರುವ ಕಾಲದಲ್ಲಿ ಏನಾದರೂ ನಾವು ಬಿತ್ತನೆ ಮಾಡಿದ್ರೆ ಬೆಳೆ ನಿರೀಕ್ಷಿತ ಮಟ್ಟದಲ್ಲಿ ಬೆಳೆಯಲು ಸಾಧ್ಯ ಆಗಲ್ಲ. ಅದು ಹಿಂಗಾರು ಅಂತ ಇದ್ರೆ ಹಿಂಗಾರಲ್ಲೇ ಬಿತ್ತನೆ ಮಾಡಬೇಕು, ಮುಂಗಾರು ಅಂತ ಇದ್ರೆ ಮುಂಗಾರಲ್ಲೇ ಬಿತ್ತನೆ ಮಾಡಿ ಮೊದಲನೇದಾಗಿ ನಾವು ಆ ಸೀಸನ್ನ ನಾವು ಖಾತ್ರಿಪಡಿಸ್ಕೋಬೇಕು. ಇನ್ನು ನಾವು ಬಿತ್ತನೆ ಬೀಜ ಕೊಳ್ಳುವಾಗ ಖಾತ್ರಿ ಮಾಡ್ಕೊಳ್ಬೇಕಾದ ವಿಷಯ ಅಂದರೆ ಅದರ ವಾಯ್ದೆ, ಬಿತ್ತನೆ ಬೀಜದ ವಾಯ್ದೆ. ಅದನ್ನು ನಾವು ವ್ಯಾಲಿಡಿಟಿ ಪೀರಿಯಡ್ ಅಂತ ಕರಿತೀವಿ. ಏನಪ್ಪ ಅಂದರೆ, ಒಂದು ಸರಿ ಬಿತ್ತನೆ ಬೀಜ ಪರೀಕ್ಷೆ ಆದಮೇಲೆ ಪರೀಕ್ಷೆ ಆದ ದಿನದಿಂದ 9 ತಿಂಗಳವರೆಗೆ ಅದರ ಅವಧಿ ಇರುತ್ತೆ. ಆ 9 ತಿಂಗಳವರೆಗೆ ಮಾತ್ರ ಆ ಒಂದು ಬಿತ್ತನೆ ಬೀಜ ಬಿತ್ತನೆಗೆ ಉಪಯೋಗಿಸೋದಕ್ಕೆ ಸೂಕ್ತ. ಅದು ಏನಾದರೂ 9 ತಿಂಗಳು ಆದಮೇಲೆ ಆ ಬಿತ್ತನೆ ಬೀಜನ ಉಪಯೋಗಿಸೋಕ್ಕಾಗಲ್ಲ ನಾವು ಬಿತ್ತನೆಗೆ, ಯಾಕಂದರೆ ಅದು ಎಕ್ಸ್ಪೈರ್ ಆಗಿರುತ್ತೆ. ಮತ್ತೆ ಅದನ್ನು ಬಿತ್ತನೆ ಬೀಜ ಆಗಿ ಉಪಯೋಗಿಸ್ಬೇಕಾದ್ರೆ ಮತ್ತೆ ಅದರ ಗುಣಧರ್ಮಗಳನ್ನು ನಾವು ಪರೀಕ್ಷಿಸಿ ನಂತರ ಗುಣಧರ್ಮಗಳನ್ನ ಖಾತ್ರಿಪಡಿಸ್ಕೊಂಡ ಮೇಲೆ ಅದನ್ನು ನಾವು ಮತ್ತೆ ಬಿತ್ತನೆಗೆ ಉಪಯೋಗಿಸ್ಬೇಕು. ಈ ಬಿತ್ತನೆ ಬೀಜದ ವಾಯ್ದನ ಲೇಬಲ್ ಮೇಲೆ ಪ್ರಿಂಟ್ ಮಾಡಿರ್ತಾರೆ, ಅದನ್ನು ನೀವು ಸೂಕ್ಷ್ಮವಾಗಿ ಪರೀಕ್ಷಿಸಿ ನಂತರ ಬೀಜನ ಖರೀದಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತದನಂತರ ಕೊನೆಯದಾಗಿ ಏನು ಮಾಡಬೇಕು ರೈತರು, ಕೊನೆಯದಾಗಿ ನಾವೇನು ಮಾಡಬೇಕಪ್ಪ ಅಂದರೆ, ನಾವು ಕೊಂಡ ಬೀಜಕ್ಕೆ ಸೂಕ್ತವಾದ ಬಿಲ್ಲನ್ನು ಪಡೆದು ಆ ಬಿಲ್ಲನ್ನು ಸಂರಕ್ಷಿಸಿ ಇಟ್ಕೋಬೇಕು. ಇಲ್ಲಿ ಬೀಜ ಖರೀದಿಸಿದ ಬಿಲ್ನಲ್ಲಿ ಅಥವಾ ರಸೀದಿಯಲ್ಲಿ ಏನೇನು ನಮೂದಿಸ್ಬೇಕು ಅಂತಾರೆ, ಬಿಲ್ ತಗೊಳ್ತೀರ, ಆ ಬಿಲ್ಲಲ್ಲಿ ಏನೇನು ನಿಮಗೆ ನಮೂದಿಸಿರಬೇಕು, ಏನೇನು ನಮೂದಿಸಿರ್ಬೇಕಪ್ಪ ಅಂದರೆ, ಮೊದಲನೇದಾಗಿ ಬೆಳೆ ಹೆಸರು ಹಾಕಿರಬೇಕು, ಎರಡನೇದಾಗಿ ಆ ತಳಿ ಹೆಸರಿನಲ್ಲಿ ನಮೂದಿಸಿರಬೇಕು, ಮೂರನೇದಾಗಿ ಲಾಟ್ ನಂಬರ್ ಅಂತ ಕರಿತೀವಿ ಆ ಲಾಟ್ ನಂಬರು ಸಹ ಇರಬೇಕು, ಜೊತೆಗೆ ಬೀಜದ ಉತ್ಪಾದಕರ ಹೆಸರು ಸಹ ಅಲ್ಲಿ ನಮೂದಾಗಿರಬೇಕು. ಸೊ ಈ ಬೀಜ ಖರೀದಿಸಿದ ನಂತರ ರಸೀದಿ ಮತ್ತು ಬೀಜದ ಪ್ಯಾಕೆಟ್ ಏನಿರ್ತದಲ್ಲ ನೋಡಿ, ಅದನ್ನು ಬೆಳೆಯನ್ನು ಕಟಾವು ಮಾಡಿ ಬೆಳೆ ಕಟಾವು ಮಾಡಿದ ನಂತರ ಅದು ಮಾರಾಟ ಆಗೋವರೆಗೂ ಸಹ ನಾವು ರೈತರು ಸುರಕ್ಷಿತವಾಗಿ ಬೀಜದ ಬಿಲ್ಲು ಮತ್ತು ಬೀಜದ ಪ್ಯಾಕೆಟ್ ಏನಿರ್ತದೆ ಅವೆರಡನ್ನೂ ಇಟ್ಕೊಂಡಿರ್ಬೇಕು. ನಾವು ಈ ಯಾಕೆ ಇಟ್ಕೋಬೇಕಪ್ಪ, ಈ ಬೀಜದ ಬಿಲ್ ಆಗಿರ್ಬೋದು ಅಥವಾ ಪ್ಯಾಕೆಟ್ಗಳಾಗಿರ್ಬೋದು ಯಾಕೆ ಇಟ್ಕೋಬೇಕು ಅಂದರೆ, ಬಿತ್ತನೆ ಬೀಜದಲ್ಲಿ ಏನಾದರೂ ಸಮಸ್ಯೆ ಮುಂದಿನ ದಿನಗಳಲ್ಲಿ ಕಂಡು ಬಂದಾಗ ಈ ಒಂದು ಬಿಲ್ಗಳು ಬೇಕಾಗುತ್ತೆ. ಯಾಕಪ್ಪ ಅಂದರೆ, ನಾವೇನು ಮಾಡಬೇಕು ಸಮಸ್ಯೆ ಕಂಡು ಬಂದರೆ, ಈ ಬಿತ್ತನೆ ಬೀಜ ಖರೀದಿ ಮಾಡಿರ್ತೀರಾ, ಬಿತ್ತನೆ ಮಾಡಿರ್ತೀರಾ, ಏನೋ ಸಮಸ್ಯೆಗಳು ಕಂಡು ಬರುತ್ತೆ. ಆ ಸಮಸ್ಯೆಗಳು ಕಂಡು ಬಂದಾಗ ರೈತರು ಏನು ಮಾಡ್ಬೋದು ಅಂದರೆ, ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ಇರ್ಬೋದು, ತೋಟಗಾರಿಕೆ ಬೆಳೆಗಳಾದರೆ ತೋಟಗಾರಿಕೆ ಇಲಾಖೆ, ಅಥವಾ ಆಹಾರ ಧಾನ್ಯದ ಬೆಳೆಗಳಾದರೆ ಕೃಷಿ ಇಲಾಖೆಗೆ ನೀವು ಲಿಖಿತವಾಗಿ ದೂರು ನೀಡ್ಬೋದು. ಆ ಲಿಖಿತವಾಗಿ ನೀವು ದೂರು ನೀಡಬೇಕಾದ್ರೆ ಬೀಜ ಖರೀದಿಸಿದ ರಸೀದಿ ಮತ್ತು ಬೀಜದ ಪ್ಯಾಕೆಟ್ಗಳು, ಬೀಜ ತುಂಬಿರ್ತಾರಲ್ಲ ಆ ಪ್ಯಾಕೆಟ್ಗಳನ್ನ ಎರಡನ್ನೂ ಸಹ ನಿಮ್ಮ ಲಿಖಿತವಾದ ದೂರಿನ ಜೊತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಸಲ್ಲಿಸಬೇಕಾಗುತ್ತೆ. ಇಲ್ಲ ಅಂದರೆ ನೀವು ಗ್ರಾಹಕರ ವೇದಿಕೆಗೂ ಸಹ ದೂರು ಕೊಡ್ಬೋದಾಗಿದೆ. ಏನಾದರೂ ಬೀಜದಲ್ಲಿ ಸಮಸ್ಯೆ ಕಂಡು ಬಂದರೆ ಗ್ರಾಹಕ ವೇದಿಕೆಗೂ ನೀವು ದೂರು ಕೊಡ್ಬೋದು. ಈಗ ರೈತರು ಉತ್ತಮ ಗುಣಮಟ್ಟದ ಬೀಜನ ಖರೀದಿಸಬೇಕು ಅನ್ಕೋತಾರೆ. ಅವ್ರೆಲ್ಲೋ ಖರೀದಿ ಮಾಡ್ಬೇಕಾಗುತ್ತೆ, ಎಲ್ಲಿ ಮಾಡ್ಬೇಕಪ್ಪ ಅಂದ್ರೆ ಈ ಸರ್ಕಾರಿ ಸಂಸ್ಥೆಗಳಿದಾವೆ, ಖಾಸಗಿ ಸಂಸ್ಥೆಗಳಿದಾವೆ, ಸರ್ಕಾರೇತರ ಸಂಸ್ಥೆಗಳಿದಾವೆ, ಅಲ್ಲಿ ಹೋಗಿ ಬೀಜನ ಖರೀದಿ ಮಾಡೋದ್ರಿಂದ ಉತ್ತಮ ಗುಣಮಟ್ಟದ ಬೀಜನ ಅವರು ಖರೀದಿ ಮಾಡ್ಬೋದಾಗಿದೆ. ಈಗ ಸರ್ಕಾರಿ ಸಂಸ್ಥೆಗಳಾದ್ರೆ ಯಾವ್ಯಾವ ಅಂದ್ರೆ ರಾಜ್ಯ ಬೀಜ ನಿಗಮ, ಕರ್ನಾಟಕ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಅಂತ ನಮ್ಮ ಹೆಬ್ಬಾಳದಲ್ಲಿದೆ, ಅಲ್ಲೂ ಸಹ ನಾವು ಗುಣಮಟ್ಟದ ಬೀಜನ ಖರೀದಿ ಮಾಡ್ಬೋದು. ಅಥವಾ ಹೆಬ್ಬಾಳದಲ್ಲೇ ರಾಷ್ಟ್ರೀಯ ಬೀಜ ನಿಗಮ, ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಅಂತಿದೆ, ಅಲ್ಲೂ ಸಹ ಮಾಡ್ಬೋದು. ಆಮೇಲೆ ಕೃಷಿ ವಿಶ್ವವಿದ್ಯಾನಿಲಯಗಳು, ಎಲ್ಲ ಕೃಷಿ ವಿಶ್ವವಿದ್ಯಾನಿಲಯಗಳು ಸಹ ಅವರವರ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂಥ ಬೀಜಗಳು ಸಿಗ್ತವೆ. ಇದ್ರ ಜೊತೆಗೆ ರೈತ ಸಂಪರ್ಕ ಕೇಂದ್ರಗಳು, ರೈತರು ಅವರ ಊರ ಹತ್ರನೇ ಇರ್ತವೆ ರೈತ ಸಂಪರ್ಕ ಕೇಂದ್ರ, ಅಲ್ಲೂ ಸಹ ಅವರು ಖರೀದಿ ಮಾಡ್ಬೋದು. ಕೃಷಿ ವಿಜ್ಞಾನ ಕೇಂದ್ರನೂ ಇರ್ಬೋದು. ಆಮೇಲೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಬರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಸಂಶೋಧನಾ ಕೇಂದ್ರಗಳು, ಇಲ್ಲೂ ಸಹ ನಾವು ಬೀಜನ ಖರೀದಿ ಮಾಡಬೇಕು. ಸಮಟೈಮ್ APMCಗಳಲ್ಲೂ ಸಹ ಈ ಒಂದು ಬೀಜದ ಲಭ್ಯತೆ ಇರ್ತದೆ. ಜೊತೆಗೆ ನಾವು ತರಕಾರಿ ಬೀಜ ಬೇಕಂದ್ರೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ IHR ಅಂತ ಏನು ಕರಿತೀವಿ ಹೆಸರುಘಟ್ಟ, ಅಲ್ಲೂ ಸಹ ಮಾಡ್ಬೋದು. ಜೊತೆಗೆ ಖಾಸಗಿ ಬೀಜ ಸಂಸ್ಥೆಗಳಿದಾವಲ್ಲ, ಅಲ್ಲಿ ಅಧಿಕೃತ ಮಾರಾಟಗಾರರಿಂದಲೇ ನಾವು ಈ ಒಂದು ಬೀಜನ ನಾವು ಖರೀದಿ ಮಾಡೋದ್ರಿಂದ ರೈತರು ಯಾವುದೇ ಥರ ಮೋಸ ಹೋಗದಿದ್ದಂಗೆ ಅವರು ಮಾಡ್ಬೋದು. ಸೊ ಇವಿಷ್ಟು ರೈತರು ಬೀಜ ಖರೀದಿ ಮಾಡೋಕ್ಕೂ ಮುಂದೆ ಇವೆಲ್ಲ ನೋಡ್ಕೊಂಡು ಖರೀದಿ ಮಾಡೋದ್ರಿಂದ ರೈತರಿಗೆ ಆಗ್ತಕ್ಕಂಥ ಅನಾಹುತ, ಈಗ ಕಳಪೆ ಬೀಜ ಉಪಯೋಗಿಸೋದ್ರಿಂದ ಏನೇನು ಅನಾಹುತ ಆಗುತ್ತೆ ಅಂತ ನಿಮ್ಗೆ ಗೊತ್ತು, ಮೊಳಕೆ ಬರಲ್ಲ, ಸರಿಯಾಗಿ ಇಳುವರಿ ಬರಲ್ಲ, ಇದ್ರ ಜೊತೆಗೆ ಬೆಳೆಯಲ್ಲಿ ಯಾವುದೇ ಥರವಾದ ತಳಿ ಶುದ್ಧತೆ ಇರಲ್ಲ, ಮೊಳಕೆ ಇರಲ್ಲ, ಇವೆಲ್ಲ ಪ್ರಾಬ್ಲಮ್ ಬರ್ತದೆ. ಅರ್ಧ ಅಷ್ಟೇ ಮೊಳಕೆ ಬಂದು ಬೆಳೆ ಬರ್ತದೆ, ಇನ್ನು ಅರ್ಧ ಭೂಮಿ ಖಾಲಿನೇ ಇರುತ್ತೆ. ಹೌದು, ಇದರಿಂದ ಹಾಗಾಗಿ ಕಳಪೆ ಬೀಜನ ನಾವು ಕೊಂಡ್ರೆ ಬಹಳಷ್ಟು ನಷ್ಟ ಉಂಟಾಗುತ್ತೆ, ಬೆಳೆ ನಷ್ಟ ಉಂಟಾಗುತ್ತೆ. ಬೆಳೆ ನಷ್ಟ ಯಾಕೆ ಉಂಟಾಗುತ್ತೆ ಅಂದ್ರೆ ಕಳಪೆ ಬೀಜ ಉಪಯೋಗಿಸೋದ್ರಿಂದ ಈ ಬೆಳೆ ನಷ್ಟ ಆಗುತ್ತೆ. ಈ ಬೆಳೆ ನಷ್ಟ ಯಾಕಾಗುತ್ತೆ ಅಂದ್ರೆ ಬಿತ್ತನೆ ಬೀಜೆಯಲ್ಲಿ ಮೊಳಕೆ ಬಾರದೆ ಇರತಕ್ಕಂಥದ್ದು ಬಹುಮುಖ್ಯವಾದ ಅಂಶ. ಬಿತ್ತನೆ ಬೀಜ ಮೊಳಕೆ ಯಾಕೆ ಬರಲ್ಲಪ್ಪ ಅಂದ್ರೆ ಕಳಪೆ ಬೀಜ ಬಿತ್ತುವುದರಿಂದ ಬೆಳೆಯ ಬೆಳವಣಿಗೆ ಸಹ ಕುಂಠಿತ ಆಗುತ್ತೆ. ಸಮಟೈಮ್ ಗಿಡ ಬೆಳೆದ್ರೂ ಸಹ ಹೂ ಬಿಡದೆ ಇರತಕ್ಕಂಥದ್ದು, ಕಾಯಿ ಕಟ್ಟದೆ ಇರತಕ್ಕಂಥದ್ದು, ಇವೆಲ್ಲ ಕಳಪೆ ಬೀಜದಿಂದ ಆಗ್ತಕ್ಕಂಥ ಅನಾಹುತಗಳು. ಮತ್ತೆ ಕಳಪೆ ಬೀಜ ಬಿತ್ತೋದ್ರಿಂದ ಆಟೋಮೆಟಿಕ್ ಆಗಿ ಬೆಳೆಯ ಇಳುವರಿ ಕುಂಠಿತ ಆಗುತ್ತೆ. ಸೊ ಹಾಗಾಗಿ ಇವೆಲ್ಲದರಿಂದ ನಾವು ಹೊರಬರ್ಬೇಕಂದ್ರೆ ನಾವು ಗುಣಮಟ್ಟದ ಬೀಜನ ಖರೀದಿ ಮಾಡಬೇಕಾಗುತ್ತೆ. ಗುಣಮಟ್ಟದ ಬೀಜನ ಖರೀದಿ ಮಾಡಬೇಕಾದ್ರೆ ಸಂಬಂಧಪಟ್ಟ ಸರ್ಕಾರಿ ಅಥವಾ ಸರ್ಕಾರೇತರ ಸಂಸ್ಥೆಗಳಾಗಿರ್ಬೋದು, ಖಾಸಗಿ ಸಂಸ್ಥೆಗಳಾಗಿರ್ಬೋದು, ಅಧಿಕೃತ ಒಂದು ಮಾರಾಟಗಾರರಿಂದಲೇ ನಾವು ಗುಣಮಟ್ಟದ ಬೀಜನ ಖರೀದಿ ಮಾಡಬೇಕು. ಖರೀದಿ ಮಾಡೋದ್ರ ಜೊತೆಗೆ ಅವುಗಳ ರಸೀದಿ ಆಗಿರ್ಬೋದು ಅಥವಾ ಪ್ಯಾಕೆಟ್ಗಳಾಗಿರ್ಬೋದು, ನಿಮ್ದು ಬೆಳೆ ಬೆಳೆದು ಬೆಳೆನ ಮಾರಾಟ ಮಾಡೋವರೆಗೂ ಸಹ ಅದನ್ನು ತಮ್ಮಲ್ಲಿ ಇಟ್ಕೋಬೇಕಾಗುತ್ತೆ. ಏನಾದ್ರು ಸಮಸ್ಯೆ ಬಂದರೆ ಅವು ನಿಮ್ಗೆ ಉಪಯೋಗಕ್ಕೆ ಮುಂದಿನ ದಿನಗಳಲ್ಲಿ ಉಪಯೋಗಕ್ಕೆ ಬರ್ತವೆ. ಈಗ ಡಾಕ್ಟ್ರೆ, ಈಗ ನಾವು ಈ ಬೀಜ ಸರಿ ಇದೆ ಅನ್ನೋದು ಹೇಗೆ ನಾವು ತಿಳ್ಕೊಳ್ಬಹುದು? ಈಗ ನಿಗದಿಪಡಿಸಿದ ಬೀಜ ಅಂತ ಹೇಳ್ಬಿಡ್ತಾರೆ, ಸರ್ಟಿಫೈಡ್ ಸೀಡ್ಸ್ ಅಂತ, ಅದು ನಮಗೆ ಹೇಗೆ ಗೊತ್ತಾಗುತ್ತೆ? ಈಗ ಸೀಡ್ಸು, ಸೀಡ್ ಮೇಲೆ ಆಗಲೇ ಹೇಳಿದೆ ನಾನು, ಲೇಬಲ್ ಹಾಕಿರ್ತಾರೆ ಅಂತ. ಲೇಬಲ್ ಅಲ್ಲಿ ಇವೆಲ್ಲ ಇನ್ಫಾರ್ಮೇಶನ್ ಇರ್ತವೆ, ಬೀಜದ ಮೊಳಕೆ ಪ್ರಮಾಣ, ಬೀಜದ ತಳಿ ಶುದ್ಧತೆ, ಬೀಜದ ಬೌದ್ಧಿಕ ಶುದ್ಧತೆ, ಮತ್ತೆ ಬೀಜದ ವ್ಯಾಲಿಡೇಷನ್ ಪೀರಿಯಡ್ ಅಂದ್ರೆ ವಾಯ್ದೆ, ಬೀಜದ ವಾಯ್ದೆ ಎಲ್ಲ ಇರುತ್ತೆ. ರೈತರು ಖರೀದಿ ಮಾಡೋಕೆ ಮೊದಲೇ ಅವನ್ ಚೆಕ್ ಮಾಡ್ಬೇಕು, ವಾಯ್ದೆ ಮುಗಿದಿದೆಯಾ ಮುಗ್ದಿಲ್ವಾ, ಮುಗ್ದಿದ್ರೆ ಆ ಒಂದು ಬೀಜನ ಖರೀದಿ ಮಾಡಬಾರ್ದು. ಗರಿಷ್ಠ ಮಟ್ಟದ ಮೊಳಕೆ ಇರಲೇಬೇಕು. ಆಮೇಲೆ ಅದು ಬೀಜ ಅಂತ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಅದರಲ್ಲಿ ಲೇಬಲ್ ಹಾಕಿರ್ಲೇಬೇಕು, ಲೇಬಲ್ ಹಾಕಿರ್ತಕ್ಕಂಥ ಬೀಜನೇ ನೀವು ಖರೀದಿ ಮಾಡಬೇಕು. ಆಮೇಲೆ ಇವೆಲ್ಲ ಇನ್ಫಾರ್ಮೇಶನ್ಗಳನ್ನ ನೋಡ್ಕೊಂಡು ನೀವು ಬೀಜನ ಖರೀದಿ ಮಾಡಬೇಕಾಗುತ್ತೆ. ಇನ್ನೊಂದು, ಈಗ ಸರ್ಟಿಫೈಡ್ ಸೀಡ್ಸ್ ಅಂತ ಹೇಳ್ಬಿಡ್ತಾರೆ, ಈಗ ಆಕ್ಚುಲಿ ಸಂಶೋಧನಾ ಕೇಂದ್ರದವರು ಅವರು ಈ ಬೀಜ ಸರ್ಟಿಫೈಡ್ ಮಾಡಬೇಕಾದ್ರೆ ಏನೇನು ಗಮನಿಸಿರ್ತಾರೆ ಅಲ್ಲಿ? ಈಗ ಬೀಜನ ಆಗಲೇ ಹೇಳ್ತಾ ಇದೆ, ಮೂರು ಥರ ಬೀಜದ ವರ್ಗಗಳಿದ್ದಾವೆ. ಅಂದರೆ ಮೊದಲನೇದಾಗಿ ತಳಿವರ್ಧಕ ಬೀಜ, ಅದನ್ನು ಬ್ರೀಡರ್ ಸೀಡ್ ಅಂತ ಕರಿತೀವಿ. ಎರಡನೇದಾಗಿ ಫೌಂಡೇಶನ್ ಸೀಡು. ಅವೆರಡು ಬೀಜಗಳನ್ನ ನಾವೇನು ಮಾಡ್ತೀವಿ, ಮುಂದಿನ ಬೀಜೋತ್ಪಾದನಾ ಕಾರ್ಯಕ್ರಮಗಳಿಗೆ ಆ ಒಂದು ಬೀಜಗಳನ್ನ ಉಪಯೋಗಿಸ್ತೀವಿ. ನೆಕ್ಸ್ಟ್ ಬರೋದು ಸರ್ಟಿಫೈಡ್ ಸೀಡ್ ಅಂತ ಬರುತ್ತೆ, ಇನ್ನೊಂದು ನಿಜ ಬೀಜ ಅಂತ ಬರುತ್ತೆ. ಟ್ರೂತ್ಫುಲ್ ಲೇಬಲ್ ಸೀಡ್ಸು, ಸರ್ಟಿಫೈಡ್ ಸೀಡ್ಸ್ ಅಂತ ಬರುತ್ತೆ. ಇವೆರಡನ್ನು ಬೀಜನ ರೈತರು ತಮ್ಮ ಕಮರ್ಷಿಯಲ್ ಪ್ರೊಡಕ್ಷನ್ಗೋಸ್ಕರ ರೈತರು ಖರೀದಿ ಮಾಡಿ ಉಪಯೋಗಿಸ್ತಾರೆ. ಈ ಸರ್ಟಿಫೈಡ್ ಸೀಡ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಸೀಡ್ಸ್ ಸರ್ಟಿಫೈಡ್ ಸೀಡ್ಸ್ ನನ್ನ ಬೀಜೋತ್ಪಾದನೆ ಮಾಡಬೇಕಾದ್ರೆ ಆ ಒಂದು ಬೀಜದ ತಾಕುಗಳನ್ನ ಬೀಜ ಪ್ರಮಾಣ ಸಂಸ್ಥೆಯವ್ರಿಗೆ ನಾವು ರಿಜಿಸ್ಟರ್ ಮಾಡಬೇಕು. ಬೀಜ ಪ್ರಮಾಣ ಸಂಸ್ಥೆಯಲ್ಲಿ ರಿಜಿಸ್ಟರ್ ಮಾಡಿದಾಗ ಅವರ ಒಂದು ಸುಪರ್ದಿಯಲ್ಲಿ ಬಂದು ಬೀಜದ ಇದು ಬೆಳೆ ಬೆಳವಣಿಗೆ ಹಂತದಲ್ಲಾಗಿರ್ಬೋದು, ಕಟಾವು ಮಾಡೋ ಹಂತದಲ್ಲಾಗಿರ್ಬೋದು, ಅಥವಾ ಬೀಜ ಸಂಸ್ಕರಣೆ ಹಂತದಲ್ಲಾಗಿರ್ಬೋದು, ಎಲ್ಲ ಹಂತದಲ್ಲೂ ಅವರ ಒಂದು ಸೂಪರ್ವಿಷನಲ್ಲಿ ಬೀಜದ ಗುಣಮಟ್ಟನ ಅವರು ಖಾತ್ರಿಪಡಿಸ್ಕೋತಾರೆ. ಖಾತ್ರಿಪಡಿಸ್ಕೊಂಡು ಅವರು ಕೊನೆಯಲ್ಲಿ ಬೀಜ ಎಲ್ಲ ಗುಣಮಟ್ಟನ ಮೀಟ್ ಆಗ್ತಾ ಇದೆ, ಎಲ್ಲಾ ಸ್ಟ್ಯಾಂಡರ್ಡ್ ಮೀಟ್ ಆಗ್ತಾ ಇದೆ ಅಂದಾಗ ಅವರು ಅದಕ್ಕೊಂದು ಟ್ಯಾಗ್ ಕೊಡ್ತಾರೆ. ಅದು ನೀಲಿ ಕಲರ್ ಟ್ಯಾಗ್ ಅಲ್ಲಿರುತ್ತೆ. ಯಾವುದೇ ಬೀಜದ ಪ್ಯಾಕೆಟ್ ಮೇಲೆ ನೀಲಿ ಕಲರ್ ಟ್ಯಾಗ್ ಹಾಕಿದ್ರೆ ಅದು ಸರ್ಟಿಫೈಡ್ ಸೀಡ್ಸ್ ಅಂತ ನಾವು ಕರಿತೀವಿ. ಈ ಸರ್ಟಿಫೈಡ್ ಸೀಡ್ಸ್ ಅಂತ ಕರೆಯೋದ್ರಿಂದ ಅದರಲ್ಲಿ ಗುಣಮಟ್ಟ ಖಾತ್ರಿಯಾಗಿರುತ್ತೆ ಅಂತ ಒಂದು ಅಭಿಪ್ರಾಯ. ಇನ್ನೊಂದು ಏನಪ್ಪ ಅಂದ್ರೆ ನಿಜ ಬೀಜ. ಈ ನಿಜ ಬೀಜದಲ್ಲಿ ಏನಾಗುತ್ತೆ, ನಾವು ಪ್ರಮಾಣೀಕರಣ ಬೀಜ ಮಾಡಬೇಕಾದ್ರೆ ಬೀಜ ಕಾಯ್ದೆ 1966 ಪ್ರಕಾರ ಸೆಕ್ಷನ್ 5 ಏನಾಗಿದೆ, ನೋಟಿಫೈ ಮಾಡಿರ್ತಾರೆ ಒಂದು ತಳಿಗಳನ್ನ. ಆ ನೋಟಿಫೈಡ್ ಆ ತಳಿಗಳು ಮಾತ್ರ ನಾವು ಪ್ರಮಾಣೀಕೃತ ಬೀಜನ ನಾವು ಬೆಳಿಬೇಕಾಗುತ್ತೆ. ಇನ್ನು ಕೆಲವು ಇದರಲ್ಲಿ ಸೆಕ್ಷನ್ 5 ತಳಿಗಳನ್ನ ಸೆಕ್ಷನ್ 5 ನೋಟಿಫೈ ಮಾಡಿರಲ್ಲ, ಅಧಿಸೂಚನೆ ಆಗಿರಲ್ಲ. ಅಧಿಸೂಚನೆ ಆಗದೆ ಇರತಕ್ಕಂತ ತಳಿಗಳನ್ನ ನಾವು ಈ ಟ್ರೂತ್ಫುಲ್ ಲೇಬಲ್ ಸೀಡ್ಸು ಅಥವಾ ನಿಜ ಬೀಜ ಅಂತ ಕರಿತೀವಿ. ಆ ನಿಜ ಬೀಜನ ಈ ಯಾವುದು ಬೀಜನ ಉತ್ಪಾದನೆ ಮಾಡ್ತಕ್ಕಂಥ ಸಂಸ್ಥೆಗಳಿದಾವಲ್ಲ ಅವೇ ಬೀಜೋತ್ಪಾದನೆ ಮಾಡಿ ಅವೇ ಸ್ವಯಂ ಪ್ರಮಾಣೀಕರಣ ಮಾಡಿ ಆ ಒಂದು ಬೀಜನ ಬೀಜೋತ್ಪಾದನೆ ಮಾಡಿ ಮಾರಾಟ ಮಾಡ್ತಾರೆ. ಅದರಲ್ಲಿ ನಿಮ್ಗೆ ಹಸಿರು ಕಲರ್ ಒಂದು ಲೇಬಲ್ ಹಾಕಿರ್ತಾರೆ. ಆ ಹಸಿರು ಕಲರ್ ಲೇಬಲ್ ಮೇಲೆ ಬೀಜಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಗಳನ್ನ ಅದ್ರ ಮೇಲೆ ಪ್ರಿಂಟ್ ಮಾಡಿರ್ತಾರೆ. ರೈತರು ಪರ್ಚೇಸ್ ಮಾಡೋಕೆ ಮೊದಲೇ ಆ ಒಂದು ಮಾಹಿತಿಗಳನ್ನ ನೋಡಿ ತದನಂತರ ಬೀಜ ಖರೀದಿ ಮಾಡಬೇಕಾಗುತ್ತೆ. ಇನ್ನೊಂದು, ಈಗ ಸಂಶೋಧನಾ ಕೇಂದ್ರದಲ್ಲಿ ಮೊದಲೇ ಅವರಿಗೆ ಮಾಹಿತಿ ಇರ್ತದೆ, ಅಂದ್ರೆ ಯಾವ್ಯಾವ ಪ್ರದೇಶದಲ್ಲಿ ಗುಣಮಟ್ಟದ ಬೀಜಗಳನ್ನು ಬೆಳಿಬಹುದು ಅನ್ನೋದು, ಅಂದರೆ ಅಲ್ಲಿ ಸೂಕ್ತವಾದ ವಾತಾವರಣ, ನೀರಿನ ಲಭ್ಯತೆ, ಮಣ್ಣಿನ ಒಂದು ಗುಣಮಟ್ಟ ಎಲ್ಲ ತಿಳ್ಕೊಂಡು ಕೆಲವೊಂದು ಪ್ರದೇಶದಲ್ಲಿ ಬೆಳೆದಂತಹ ಸಸ್ಯಗಳಿಂದ ಈ ಒಂದು ಬೀಜಗಳನ್ನು ಮಾತ್ರ ಈಗ ಸರ್ಟಿಫೈಡ್ ಸೀಡ್ಸ್ ಅಂತ ನಾವು ಮಾಡಬಹುದು ಅಂತ ವಿಚಾರ ಮಾಡಿಕೊಂಡಿರ್ತಾರೆ. ಅದೇ ಥರ ಕೆಲವು ರೈತರಿಗೆ ಈ ಒಂದು ಬೀಜಗಳನ್ನು ಬೆಳೀರಿ ಅಂತ ಹೇಳಿರ್ತಾರೆ, ಆಯ್ಕೆ ಮಾಡಿರ್ತಾರೆ. ಆಕ್ಚುಲಿ ನಾವು ಬೀಜ ಬೆಳಿಬೇಕಾದ್ರೆ ಮೊದಲನೇದಾಗಿ ನಾವು ನೋಡಬೇಕಾದದ್ದು ವಾತಾವರಣ. ಆ ಒಂದು ವಾತಾವರಣ ಬೀಜದ ಬೆಳವಣಿಗೆಗೆ ಸೂಕ್ತ ಆಗಿರುತ್ತೋ ಆಗಲ್ವೋ ಅಂತ. ಯಾಕಂದ್ರೆ ನಾವು ಕಮರ್ಷಿಯಲ್ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ನಮ್ಗೆ ಇಳುವರಿ ಮಾತ್ರ ಮುಖ್ಯ ಆಗುತ್ತೆ. ನಾವು ಬೀಜೋತ್ಪಾದನೆ ಮಾಡ್ಬೇಕಾದ್ರೆ ಇಳುವರಿ ಜೊತೆಗೆ ಬೀಜದ ಒಂದು ಗುಣಧರ್ಮಗಳು ಸಹ ಬಹಳ ಮುಖ್ಯವಾಗುತ್ತೆ. ಆ ಬೀಜದ ಗುಣಧರ್ಮ ಹೆಚ್ಚು ಆಗಿ ಇರಬೇಕು ಅಂದಾಗ ಬೀಜ ನಾವು ಎಲ್ಲಿ ಬೆಳಿತೀವಿ ಆ ಕ್ಷೇತ್ರದ ವಾತಾವರಣ ಸಹ ಬೀಜ ಬೆಳವಣಿಗೆ ಹೊಂದ್ಕೊಂಡಿರ್ಬೇಕು. ಉದಾಹರಣೆಗೆ ನಾವು ಎಲ್ಲೇ ಬೀಜ ತಗೋಬೇಕಾದ್ರು ಶುಷ್ಕ ಮತ್ತು ತಂಪಾದ ವಾತಾವರಣದಲ್ಲಿ ಬೀಜೋತ್ಪಾದನೆ ಮಾಡಿದ್ರೆ ಬೀಜದ ಗುಣಮಟ್ಟ ಚೆನ್ನಾಗಿರುತ್ತೆ ಅಂತ ಕಂಡುಬಂದಿದೆ. ಹಂಗಾಗಿ ಏನಾಗುತ್ತೆ, ಶುಷ್ಕವಾದ ವಾತಾವರಣ ಮತ್ತು ತಂಪಾದ ವಾತಾವರಣದಲ್ಲಿ ನಾವು ಆದಷ್ಟು ಬೀಜೋತ್ಪಾದನೆಯನ್ನು ಕೈಗೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಸೊ ಹಂಗಾಗಿ ಅಂಥ ವಾತಾವರಣದಲ್ಲಿ ಬೀಜೋತ್ಪಾದನೆ ಮಾಡಿದ್ರೆ ಗುಣಮಟ್ಟದ ಬೀಜ ಅಂದರೆ ಆಗಲೇ ಹೇಳ್ತಾ ಇದ್ನಲ್ಲ, ಬೌದ್ಧಿಕವಾಗಿ ಶುದ್ಧ ಇರಬೇಕು, ಗಾತ್ರ ದಪ್ಪಾಗಿರಬೇಕು, ಮೊಳಕೆ ಪ್ರಮಾಣ ಚೆನ್ನಾಗಿರಬೇಕು, ಇವೆಲ್ಲ ಬರಬೇಕು ಅಂದರೆ ಆ ಥರ ವಾತಾವರಣದಲ್ಲಿ ನಾವು ಬೀಜೋತ್ಪಾದನೆ ಕೈಗೊಳ್ಬೇಕಾಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ರೈತ ಬಾಂಧವರು ಗುಣಮಟ್ಟದ ಬೀಜವನ್ನ ತಮ್ಮ ಬಿತ್ತನೆಗೆ ಬಳಸ್ಕೊಳ್ಳೋದು ಉತ್ತಮ. ಗುಣಮಟ್ಟದ ಬೀಜನ ರೈತರು ತಮ್ಮ ಬೆಳೆಯ ಉತ್ಪಾದನೆಗೆ ಉಪಯೋಗಿಸಿದ್ರೆ 15-20% ನಿಮ್ಗೆ ಇಳುವರಿ ನಿಮ್ಗೆ ಡೆಫಿನೆಟ್ ಆಗಿ ಹೆಚ್ಚಾಗಿ ಬರುತ್ತೆ. 15-20% ಇಳುವರಿ ಹೆಚ್ಚಾಗಿ ಬರೋದ್ರಿಂದ ರೈತರ ನಿವ್ವಳ ಆದಾಯ ಸಹ ಜಾಸ್ತಿ ಆಗುತ್ತೆ. ಹಾಗಾಗಿ ರೈತರು ಗುಣಮಟ್ಟದ ಬೀಜನ ಉಪಯೋಗಿಸ್ಲೇಬೇಕು. ಯಾಕಂದ್ರೆ ಎಲ್ಲಾ ಒಂದು ಪರಿಕರ ನಾವು ಬೆಳೆಗೆ ಏನೇನು ಉಪಯೋಗಿಸ್ತೀವಿ ಎಲ್ಲ ಪರಿಕರಗಳಲ್ಲಿ ಬಹುಮುಖ್ಯವಾದ ಪರಿಕರ ಬೀಜ. ಆಮೇಲೆ ಇದು ಕಡಿಮೆ ಬೆಲೆಗೆ ಸಿಗ್ತಕ್ಕಂತ ಒಂದು ಬೀಜ ಆಗಿದೆ. ಆಯ್ತು, ಡಾಕ್ಟರ್ ಆರ್ ಸಿದ್ದರಾಜು ಅವರೇ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಗುಣಮಟ್ಟದ ಬೀಜದ ಮಹತ್ವ ಈ ಕುರಿತು ನಮ್ಮ ರೈತ ಬಾಂಧವರಿಗೆ ತುಂಬಾ ಮಹತ್ವವಾದ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ಸಿದ್ದರಾಜು ಅವರಿಂದ ಪಡ್ಕೊಳ್ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸ್ಕೊಡಿ. ರೈತ ಬಾಂಧವರೇ, ನಿಮ್ಗೇನಾದರೂ ಬೀಜದ ಬಗ್ಗೆ ಏನಾದರೂ ಅನುಮಾನ ಅದು ಇದು ಬಂದರೆ ನೀವು ಈ ಒಂದು ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು, 9800472284 ಅಂದರೆ 9880047284. ಇದು ನನ್ನ ಮೊಬೈಲ್ ಸಂಖ್ಯೆ. ಇದಕ್ಕೆ ನೀವು ಕರೆ ಮಾಡಿ ಏನಾದರೂ ಅನುಮಾನ ಇದ್ರೆ ಪರಿಹರಿಸ್ಕೋಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನನ್ನ ವಂದನೆಗಳು. ಧನ್ಯವಾದಗಳು. ಜೋ ಜೋ ಸದಾನಂದ ರಸ ಬೋಜೆಯಿಂದ ಜೋ ಜೋ ವಿಜಲಕ್ಕೆ ಪಡೆದವರ ಕಂದ

ತುರುವೇಕೆರೆ ತಾಲೂಕು ಮಂತ್ರಿಖೆನಾಳಿಯ ಕಂಜಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳ್ತಿರುವಿರಿ. ಕೆರೆ ತಾಲೂಕು ಮತ್ತಿಕೆನಹಳ್ಳಿಯ ಕಂಚರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಕೃಷಿ ರಂಗ ಪ್ರಸಾರವಾಯಿತು. ನಾಳೆ ಕೃಷಿರಂಗದಲ್ಲಿ ಕೇಳಿ. ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಜಾನುವಾರುಗಳಲ್ಲಿ ಲಸಿಕಾ ಕಾರ್ಯಕ್ರಮ. ಭಾಗವಹಿಸುವ ತಜ್ಞರು ಡಾ ಮಂಜುನಾಥ್ ಪಾಳ್.